ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ. ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಎರಡು ವಾರ ಕೆಮ್ಮು, ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಸಂಪೂರ್ಣ ಗುಣವಾಗುತ್ತದೆ. ಕ್ಷಯರೋಗಿಯ ತೂಕಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯರ ಸಲಹೆಯಂತೆ ಕ್ಷಯರೋಗಿಗಳು ಪ್ರತಿದಿನ ತಪ್ಪದೆ ಔಷಧ ಸೇವಿಸಬೇಕು. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕ್ರ್ಯಾಕ್ ಬಂದ್ರೆ ನಾನು ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ ಮೇಲೆ ತಿಳಿಯುತ್ತ ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಈಗ ಕೇಳಿ ಹೆಬ್ಬಾಳದ ಪ್ರಗತಿಪರ ರೈತರಾದ ರಾಮನಗೌಡ ಭೀಮನಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನವೀನ್ ಕುಮಾರ್ ಕದ್ರಿ. ರೈತ ಬಾಂಧವರೇ, ಪ್ರಗತಿಪರ ರೈತರಾದ ರಾಮನಗೌಡ ಭೀಮನಗೌಡ ಪಾಟೀಲ್ ಹೆಬ್ಬಾಳ ಇವರು ನನ್ನ ಜೊತೆಯಲ್ಲಿದ್ದಾರೆ. ತಮ್ಮ ಕೃಷಿ ಜೀವನದ ಬಗ್ಗೆ, ಅದರಲ್ಲಿ ಮುಖ್ಯವಾಗಿ ತೊಗರಿ ಬೆಳೆ ಬಗ್ಗೆ ಮಾತನಾಡುತ್ತಿದ್ದಾರೆ. ಅವರ ಅನುಭವಗಳನ್ನು ನಾವು ತಿಳ್ಕೊಳ್ಳೋಣ. ನಮಸ್ಕಾರ ರಾಮನಗೌಡ ಭೀಮನಗೌಡ ಪಾಟೀಲ್ ಹೆಬ್ಬಾಳ್ ಅವರೇ. ನಮಸ್ಕಾರ. ನೀವು ಯಾವುದು ಮುಖ್ಯ ಬೆಳೆಯಾಗಿ ಬೆಳೆಸ್ತಾ ಇದ್ದೀರಿ ಹೇಳಿ. ಈಗ ನಮ್ಮ ಮುಖ್ಯ ಬೆಳೆ ಅಂದ್ರೆ ತೊಗರಿನೇ ನಮ್ಮ ಮುಖ್ಯ ಬೆಳೆ ಆಗೈತೆ ನಮ್ಮ ಭಾಗಕ್ಕೆ. ಮೊದಲೇನಿತ್ತು, ಗುಲ್ಬರ್ಗಾ ಡಿಸ್ಟಿಕ್ನ್ಯಾಗ ಜಾಸ್ತಿ ತೊಗರಿ ಬೆಳೀತಿದ್ರು. ಅದು ಇಲ್ಲಿ ಹವಾಮಾನ ಮತ್ತು ಎಲ್ಲ ಸೇಮ್ ಇರೋದ್ರಿಂದ, ಗುಲ್ಬರ್ಗಾ ಮತ್ತು ಬಿಜಾಪುರ ಹವಾಮಾನ ಸೇಮ್ ಇರೋದ್ರಿಂದ ಮಳೆ ಪ್ರಮಾಣ ಕಡಿಮೆ ಇದ್ರೂ ಕೂಡ ತೊಗರಿ ಒಳ್ಳೆ ಬೆಳೆ ಆಗಿ ಮುಂಗಾರಿ ಮಳೆ ಆಯ್ತಂದ್ರೆ ಮಾತ್ರ ತೊಗರಿ ಒಳ್ಳೆ ಇಳುವರಿ ಬರ್ತೈತೆ. ಈಗ ಬೇರೆ ಎಲ್ಲ ಬೇಸಾಯ ಮಾಡೋದಕ್ಕಿಂತ ತೊಗರಿಯನ್ನೇ ನೀವು ಆಯ್ಕೆ ಮಾಡಿದ್ರಿ. ನೀವು ಎಷ್ಟು ಎಕರೆಯಲ್ಲಿ ತೊಗರಿ ಬೆಳೆಸಿದ್ರಿ ಅದನ್ನು ಹೇಳಿ, ಮತ್ತೆ ತೊಗರಿಯನ್ನೇ ಯಾಕೆ ಆಯ್ಕೆ ಮಾಡಿದ್ರಿ ಅಂತ ಹೇಳಿ. ಸುಮಾರು ನಮ್ಮ ಕುಟುಂಬಕ್ಕೆ 100 ಜಮೀನ್ ಇದೆ. ಅದ್ರಾಗ ನಾವು ಸುಮಾರು 75-80 ಜಮೀನ್ ತೊಗರಿನೇ ಮಾಡಿದ್ದೇನೆ. ತೊಗರಿ ಯಾಕೆ ಮಾಡಿದೆ ಅಂದ್ರೆ, ಈಗ ನಾವು ಜೋಳ ಬೆಳೆದೇವ ಅಂದ್ರೆ 2,000 ಕ್ವಿಂಟಲ್, ಈಗ ಅದೇ ತೊಗರಿ ಬೆಳೆದೇವ ಅಂದ್ರೆ ಈ ಗವರ್ಮೆಂಟ್ ಫಿಕ್ಸ್ ಮಾಡಿದ ಪ್ರಕಾರ 6,000 ಬರ್ತೈತಿ. ಅದು ಇಲ್ಲಾಂದ್ರೆ ಮಾರ್ಕೆಟ್ನಾಗ 4,500 ತನ ಈಗ ತೊಗರಿ ಹೋಗ್ತದ. ಇದು ನಮ್ಮ ಜಮೀನಕ್ಕೆ ಸೂಕ್ತ ಇರೋದ್ರಿಂದ, ಬಿಜಾಪುರ ಜಿಲ್ಲಾ ಸೂಕ್ತ ಬೆಳೆ ಆಗಿದ್ರಿಂದ ಇನ್ ತೊಗರಿ ಮಾಡೋದಕ್ಕೇನು ಅಡ್ಡಿ ಇಲ್ಲ. ಆ ಉದ್ದೇಶದಿಂದ ನಾವು ತೊಗರಿನೇ ಮಾಡ. %80 ಜಮೀನನ್ನು ನೀವು ತೊಗರಿ ಬೆಳೆಗೆ ಹಚ್ಚಿದ್ರೆ, ಈಗ ಮಾರ್ಕೆಟ್ ಅಲ್ಲಿ ವ್ಯತ್ಯಾಸ ಆದ್ರೆ, ಮಾರ್ಕೆಟ್ ಬಿದ್ದೋದ್ರೆ ಬಹಳ ಕಷ್ಟ ಅಲ್ಲ? ಈಗಿರುವಾಗ ನೀವು ಮಿಶ್ರ ಬೆಳೆಗೆ ಯಾಕೆ ಹೋಗಿಲ್ಲ? ಈಗ ತೊಗರಿ ಒಳಗೂ ಮಿಶ್ರ ಬೆಳೆ ಬರ್ತೈತಿ. ಈಗ GJ 811 ಅನ್ನೋದು ಒಂದು ವೆರೈಟಿ, ಅದು ಈಗ ನಾವು ಸಾಲಿನ ಸಾಲಿಗೆ 40 ಇಡ್ತಿದ್ದೀವಿ ತೊಗರಿಗೆ. ಈ GJ 811 ಇಟ್ಟಾಗ ಇದನ್ನ ಬಿತ್ತಿದೇವ ಅಂದ್ರೆ ನಾವು 8 ಅಂತರದಾಗ ನಾವು ಬಿತ್ತಬೇಕಾಗತ್ತೆ. ಅದಕ್ಕೆ ಮಿಶ್ರ ಬೆಳೆಯಾಗಿ ಒಳಗೆ ನೆವಣಿ ಮತ್ತು ಶೇಂಗಾ ಅದನ್ನ ಮಾಡೋದ್ರಿಂದ 2 ಬೆಳೆ ಬರ್ತಾವ. ಅದ್ರ ಇದು ನೀರಾವರಿಗೆ ಸೂಕ್ತ ಐತೆ. ಅದು ಅದಕ್ಕೆ ಈ ನೆಟೆ ರೋಗಿನ ರೆಸಿಸ್ಟೆನ್ಸ್ ಪವರ್ ಇದೆ. ಆ ನಂತರ ಒಳ್ಳೆ 8 ತನ ಎತ್ತರಕ್ಕೆ ಬೆಳೀತೈತೆ. ಅದು ಸಾಲಿಂದ ಸಾಲಿಗೆ ಇವಾಗ 8 ಅಂತರ ಆದ್ರೂ ಕೂಡ ಲಾಸ್ಟಕ್ಕೆ ಅವು ಎರಡು ಕೂಡ್ತಾವ. ಅದನ್ನ ಈಗ ಎಣ್ಣೆ ಹೊಡಿಲಾಕಲ್ಲಿ ಇದು ಮಾಡಕ್ಕಲ್ಲಿ ಒಳ್ಳೆ ಅನುಕೂಲ ಆಗ್ತದೆ. ಆ ಮಿಶ್ರ ಬೆಳೆ ಆಗೋದ್ರಿಂದ ಅದು 2 ಬೆಳೆ ಬರ್ತಾವ. ಅದ್ರ ಶೇಂಗಾನೂ ಬರ್ತೈತಿ, ನೆವಣಿ ಬರ್ತೈತಿ, ಸಜ್ಜಿ ಬರ್ತೈತಿ. ಅದು ಮಿಶ್ರ ಬೆಳೆ ಆಗಿ ತೋಳಕ್ಕೂ ಅನುಕೂಲ ಅದ. ಆ ವೆರೈಟಿ ಏನದಲ್ಲ, ಯೂನಿವರ್ಸಿಟಿ ಅವ್ರು ರಿಸರ್ಚ್ ಮಾಡಿ ಅದಕ್ಕೆ ರೆಸಿಸ್ಟೆನ್ಸ್ ಪವರ್ ಇರೋದ್ರಿಂದ ಅದನ್ನ ಇನ್ನೂ ಬಿಡುಗಡೆ ಆಗಿಲ್ಲ. ಅದು ಅಥೆಂಟಿಕೇಟೆಡ್ ಆಗಿ ಬಿಡುಗಡೆ ಆಗಿಲ್ಲ. ಆದ್ರೆ ಯೂನಿವರ್ಸಿಟಿ ಅವ್ರು ಕೊಟ್ಟಿದ್ದಕ್ಕೆ ರೈತರಿಗೆ ಸ್ಯಾಂಪಲ್ ಕೊಟ್ಟು ಬೆಳಿಲಾಕ ಕೊಟ್ಟರು. ಅದನ್ನ ನಾವು ಸುಮಾರು 80 ಅದನ್ನೇ ಬೆಳೆದಿದ್ದೆ, ಒಳ್ಳೆ ಇಳುವರಿ ಬಂದೈತೆ. ಅಂದ್ರೆ 80% ನಿಮ್ಮ ಜಮೀನನ್ನು ತೊಗರಿ ಬೆಳೆಸ್ತಾ ಇದ್ರಿ. ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ರಿ ನೀವು ಹೇಳಿ? ಸುಮಾರು 6-7 ವರ್ಷದಿಂದ ನಾವು ತೊಗರಿ ಮಾಡ್ಕೊತ ಬಂದೀವಿ. ಸುಮಾರು 7 ವರ್ಷದಿಂದ ನೀವು ತೊಗರಿ ಬೆಳೆನೆ ಮಾಡ್ತಾ ಇದ್ರಿ ಮುಖ್ಯ ಬೆಳೆಯಾಗಿ. ಇದರಿಂದಾಗಿ ನಿಮ್ಗೆ ಒಳ್ಳೆ ಲಾಭ ಸಿಕ್ಕಿದೆ ಅಂತ ಹೇಳಬಹುದು. ಉಳ್ಕಾದ ಬೆಳೆಯೋದಕ್ಕಿಂತ ಇದು ಮಾಡೋದು ಸೂಕ್ತ. ಇದಕ್ಕೆ ಕಡಿಮೆ ಆಳಿನ ಖರ್ಚು ಅಂದ್ರೆ ಮಷಿನರೀಸ್ ಬಂದ್ಬಿಟ್ಟಾವ. ಈಗ ಸದಿ ತೆಗೆದಾಲಿ, ಆನಂತರ ಒಕ್ಕಣಿಕೆ ಮೆಷಿನ್ ಆಗಲಿ, ಎಲ್ಲ ಮಷಿನ್ ಮೇಲೆ ಆಗೋದ್ರಿಂದ ಜಮೀನ್ ಜಾಸ್ತಿ ಇರೋದ್ರಿಂದ ನಾವು ಈ ತೊಗರಿ ಬೆಳೆ ಮಾಡೋದು ಇದು ಅನುಕೂಲ ಆಗ್ತದೆ ರೈತರಿಗೆ. ತೊಗರಿ ಬೇಸಾಯಕ್ಕೆ ಬಹಳಷ್ಟು ಜಮೀನು ಬೇಕಾಗ್ತದೆ. ಅಂದ್ರೆ ಮಿಷಿನ್ ಅಲ್ಲಿ ಮಾಡಬೇಕಾದ್ರೆ ಸಣ್ಣ ಸಣ್ಣ ಹಿಡುವಳಿ ಆಗಲ್ಲ, ದೊಡ್ಡ ಮಟ್ಟಿನ ಬೇಕಾಗತ್ತೆ. ದೊಡ್ಡ ಹಿಡುವಳಿದವ್ರಿಗೆ ಇದು ಒಳ್ಳೆ ಮಾಡಕ್ ಅಡ್ಡಿ ಇಲ್ಲ, ಯಾಕಂದ್ರ ಮಷಿನ್ಲೇ ಎಲ್ಲಾ ಕೆಲಸ ಆಗ್ತದೆ. ಇದರ ಒಂದು ಕೂಲಿ ಆಳಿನ ಮೇಲೆ ಡಿಪೆಂಡ್ ಆಗುದಲ್ಲ, ಮಷಿನ್ಲೇ ಎಣ್ಣೆ ಹೊಡಿಲಾಕ್ತದ, ಮಷಿನ್ಲೇ ಕಟಿಂಗ್ ಮಾಡೋದಾಗ್ತದ, ರಾಶಿ ಮಾಡೋದಾಗ್ತದ, ಬಿತ್ತಣದು ಟ್ರಾಕ್ಟರ್ಲೇ ಬಿತ್ತೀವಿ. ಹಿಂಗಾಗಿ ಅದು ಅನುಕೂಲ ಆಗ್ತದೆ, ಪೂರ್ತಿ ಮಷಿನ್ ಅಲ್ಲಿ ಮಾಡಬೇಕಾಗತ್ತೆ. ಕೂಲಿ ಆಳು ಆಗತ್ತಿಲ್ವಾ, ಸ್ವಲ್ಪ ಮಟ್ಟಿಗಾದ್ರೂ ಬೇಕಲ್ಲ, ಎಷ್ಟರ ಮಟ್ಟಿಗೆ ಬೇಕಾಗುತ್ತೆ? ಒಂದು ಉಳ್ಕಾದ ಬೆಳೆಕ್ಕಿಂತ ಇದಕ್ಕೆ ನಾಲ್ಕಣೆ ಆದ್ರೆ ಸಾಕು, ಅಷ್ಟೇ. ಉಳ್ಕಾದ ಬೆಳೆಗೆ ಜಾಸ್ತಿ ಬೇಕಾಗ್ತದೆ, ಇದಕ್ಕೆ ಕಡಿಮೆ. ಮಿಶ್ರ ಬೆಳೆ ಆದಾಗ ಕೂಲಿ. ಆರು ವರ್ಷದಿಂದ ನೀವು ತೊಗರಿ ಬೆಳೆ ಬೆಳೆಸ್ತಾ ಇದ್ದೀರಿ, ಆರು ವರ್ಷದಲ್ಲಿ ಒಂದೇ ತರದ ರೇಟ್ ಸಿಗ್ತಾ ನಿಮ್ಗೆ? ಅಥವಾ ಫಸಲ್ ಬಗ್ಗೆ ಕೂಡ ಹೇಳಿ, ಒಂದೇ ತರ ಫಸಲ್ ಬಂತ? ಫಸಲ್ ಒಮ್ಮೆ ಹೆಚ್ಚನು ಬರ್ತೈತಿ, ಒಮ್ಮೆ ಕಡಿಮೆ ಆಗ್ತದೆ. ಅದನ್ನ ಇಟ್ ಈಸ್ ಡಿಪೆಂಡ್ ಅಪಾನ್ ನೇಚರ್. ಆ ನೇಚರ್ ಈಗ ಮೊನ್ನೆ ಚಲೋ ಮಳೆ ಆಯ್ತು, ಬಟ್ ಗಾಳಿ ಸರಿಯಾಗಿ ಬಿಡಲಿಲ್ಲ. ಆ ಗಾಳಿಲಿಂದ ಎಲ್ಲ ಹೂ ಎಲ್ಲ ಉದುರಿ ಹೋಗಿ ಕಾಯಿ ಫಸಲ್ ಬರಲಿಲ್ಲ. ಆದ್ರೂ ಕೂಡ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಯಾವ ಬೀಜಕ್ಕೈತಿ, ನಾವು ಯಾವ್ದು ನಾಟಿ ಮಾಡಿದ್ರೆ ತಡ್ಕೋತದ ಅನ್ನೋದು ನಾವು ನೋಡಿ ರೈತರು ಅದ್ರ ಬಗ್ಗೆ ಅನುಭವಗಳ ಮುಖಾಂತರ ನಾವು ಬೆಳೆದಾಗ ಮಾತ್ರ ಅದು ಫಾಯ್ದೆ ಆಗುತ್ತೆ. ಅಂದ್ರೆ ಮಳೆ ಮತ್ತೆ ಈ ಗಾಳಿ ಕೂಡ ಸಮ ಪ್ರಮಾಣದಲ್ಲಿ ಇರಬೇಕಾಗ್ತದೆ. ಸಮ ಪ್ರಮಾಣದಲ್ಲಿ ಇಲ್ದಿದ್ರೆ ಕಷ್ಟನೇ, ಇದು ಒಂದಷ್ಟು ನಷ್ಟನೇ ಆಗುತ್ತೆ. ಆಮೇಲೆ ಇಳುವರಿ ಬಗ್ಗೆ ಸ್ವಲ್ಪ ಹೇಳಿ, ಯಾವ ರೀತಿ ಇಳುವರಿ ನಿಮ್ಗೆ ಕೊಟ್ಟಿದೆ ಅಂತ ಹೇಳಿ. ನಾವು ಈ ಗುಳ್ಳಾಳ ಎವರೇಜ್ ಎಕರೆ 5 ಕ್ವಿಂಟಲ್ ಬರ್ತಿದ್ದೆ, ಅದನ್ನ BSMR ಹಾಕಿದ್ರೆ ಸುಮಾರು 10 ಕ್ವಿಂಟಲ್ ಬರ್ತದೆ. ನಾ ಇನ್ನು ದರಸಲ ಒಂದೊಂದು ವೆರೈಟಿ ಹಾಕೋತ ಬಂದೆ. ನಾ ಒಂದು ತಾಂಜಾನಿಯಾ ತೊಗರಿ ಹಾಕಿದ್ದೆ, ಅದು 11 ಕ್ವಿಂಟಲ್ ಬಂತು. ಆದ್ರೆ ಅದಕ್ಕೆ ಮಾರ್ಕೆಟ್ ಇಲ್ಲ, ಇದ್ದಿದ್ದಿಲ್ಲ. ಈಗ ತಾಂಜಾನಿಯಾ ಅದಕ್ಕೆ ಮಾರ್ಕೆಟ್ ಇಲ್ಲ, ಅದು ಕಾಳ ದಪ್ಪ ಆಯ್ತು, ಅದನ್ನ ತೋಳವ್ರ ಮಾರ್ಕೆಟ್ ಇಲ್ಲ, ಅದನ್ನ ನಾವು ಕ್ಯಾನ್ಸಲ್ ಮಾಡಿದ್ವಿ. ಈಗ GJ11 ಯೂನಿವರ್ಸಿಟಿ ಅವರು 811 ಅಂತ ಹೊಸ ವೆರೈಟಿ ತೆಗೆದಾರೆ, ಅದು ನೀರಾವರಿಗೆ ಸೂಕ್ತವಾದ ಬೆಳೆ. ನಾನು ಸ್ಪೇಸಿಂಗ್ ಏನದಲ್ಲ, ಹೆಚ್ಚು ಅಂತರ ಇಟ್ಟು ಅದನ್ನ 8 ಫೂಟ 7 ಫೂಟ ಅಂತರ ಇಟ್ಟು ಕೇಸಿ ನಾವು ಬೆಳೆದಾಗ ಅದು ಎಕರೆಕ 7-8 ಕ್ವಿಂಟಲ್ ತನ ಬರ್ತೈತೆ. ಅದೊಂದ್ಸಲ ನೀರಾವರಿಗೆ ಸೂಕ್ತ ಆದಂತ ಬೆಳೆ ಅದು. ನೀವು ಈ ಮಣ್ಣು ಪರೀಕ್ಷೆ ಮಾಡ್ತೀರಾ? ಆಗಾಗ ಮಣ್ಣು ಪರೀಕ್ಷೆ ಮಾಡ್ತಾ ಇರಬೇಕಾಗತ್ತಲ್ಲ ಇದಕ್ಕೆ. ಆ ಮಣ್ಣು ಪರೀಕ್ಷೆ ಮಾಡಿದ್ರೆ ಹೆಚ್ಚಿಗೆ ನಾವು ಗೊಬ್ಬರ ಕೊಡುವುದ ಯಾವ್ದು ಕೊಟ್ಟರೆ ಯೋಗ್ಯ ಆಗ್ತದ ಅನ್ನೋದು ಅವ್ರ ಮಣ್ಣು ಪರೀಕ್ಷೆಯಲ್ಲಿ. ಗೊಬ್ಬರ ಬಗ್ಗೆ ಅಂತ ಹೇಳಿದ್ರೆ, ನೀವು ಗೊಬ್ಬರ ಬಗ್ಗೆ ಸಾವಯವ ಗೊಬ್ಬರ ಕೂಡ ಪ್ರಯೋಗ ಮಾಡ್ತಾ ಇದ್ದೀರಾ? ದೊಡ್ಡ ಹಿಡುವಳಿ ಇರೋದ್ರಿಂದ ಸಾವಯವ ಅಷ್ಟು ಇದು ಆಗೋದಲ್ಲ. ಅದರ ಜೊತೆಗೆ ಇದು ನ್ಯಾಚುರಲ್ ಆಗಿ ಯೂರಿಯಾ ಏನೈತಲ್ಲ ಈ ತೊಗರಿ ಒಳಗೇನೆ ಇರ್ತೈತಿ ಬೇರ್ನ್ಯಾಗ, ಅದನ್ನ ನಾವು ದರಸಲ್ಲಿ ಯೂರಿಯಾ ಪ್ರಮಾಣ ಒಂದಿಟ್ಟು ಕಡಿಮೆ ಆಗ್ತದೆ. DAP ಹೆಚ್ಚು ಉಪಯೋಗ ಮಾಡ್ತೀವಿ. DAP ಉಪಯೋಗ ಮಾಡೋದ್ರಿಂದ ದೊಡ್ಡ ಪ್ರಮಾಣದಾಗ ನಮಗೆ ಅನುಕೂಲ. ರೋಗ ನಿಯಂತ್ರಣದ ಬಗ್ಗೆ, ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಹಚ್ಚಿ. ಇದಕ್ಕೆ 3 ಪ್ರಕಾರ ಕೀಟಗಳು ಬರ್ತಾವ. ಒಂದು ಕೀಡಿ ಅಂತ ಬರ್ತೈತೆ, ಇನ್ನೊಂದು GD ಅಂತ ಬರ್ತೈತೆ. ಕೀಡಿ GD ಮತ್ತೊಂದು ಇನ್ನೊಂದು ಕಾಯ ಪಿಕ್ಕಳಿ ಅಂತ ಒಂದು 3 ಹುಳುಗಳು ಬರ್ತಾವೆ. ಅದು ಸೂಕ್ತ ಟೈಮ್ದಾಗ ಈ ಫ್ಲವರಿಂಗ್ ಸ್ಟೇಜ್ನಾಗ ಏನು ಹೂವಾದ ಕೂಡಲೇ ಏನ್ ಬರ್ತದ ಆ ಕೀಡಿ ನಿಯಂತ್ರಣ ಮಾಡಿದ್ರೆ ಅವಾಗ ಅದು ಹೋಗ್ತೈತೆ. ಅದಕ್ಕೆ ಈಗ ಸಾಕಷ್ಟು ಮಾರ್ಕೆಟ್ನಾಗ ವಿವಿಧ ಇದನ್ ಬಂದಾವು ಕೀಟನಾಶಕಗಳನ್ನ, ಅದನ್ನ ಉಪಯೋಗ ಮಾಡ್ತೇವೆ. ಅದ್ರ ಜೊತೆ ಅದು GD ಏನೈತಲ್ಲ ಅದು ನೋವನ್ ಹಾಕೋದ್ರಿಂದ ಆ GD ಏನ ಹೋಗ್ತದೆ. ಆ ಕೀಟನಾಶಕ ಜೊತೆ ಅದನ್ನ ನೋವನ್ ಹಾಕ್ಬೇಕು. ನೋವನ್ ಹಾಕಿದ್ರೆ ಅದು ಹೋಗ್ತದೆ. ಆ ನಂತರ ಲಾಸ್ಟಕ್ಕೆ ಕಾಯಾಗಿಂದ ಒಳಗ ಒಂದು ಪಿಕ್ಕಳಿ ಅಂತ ಬಂದು ಅದು ಕಾಯಿ ಬೀಜದ ರಸ ಹೀರ್ತೈತಿ. ಆ ರಸ ಹೀರೋದಕ್ಕೆ ಅವಾಗ ಮನೋಕ್ರೋಟೋಫಾಸ್ ಯಾವ್ದೋ ಒಂದು ಸಾದಾ ಎಣ್ಣೆ ಹೊಡೆದು ಇದು ಮಾಡಿಕೊಂಡು ಕಂಡಾಗೋದಿಲ್ಲ, ಕಾಳ ದಪ್ಪ ಫಲ ಬರ್ತಾಗ್ತದೆ. ಗಿಡಕ್ಕೆ ರೋಗ ತಟ್ಟಿದಂತ ಹೇಗೆ ಗೊತ್ತಾಗ್ತದೆ ನಿಮ್ಗೆ? ಏನಾದರೂ ಸೂಚನೆ ಸಿಗ್ತದೆ? ನಾವು ಔಷಧ ಹೊಡಲೇಬೇಕು. ಇವು 3 ಏನದಾವಲ್ಲ, ಫ್ಲವರಿಂಗ್ ಸ್ಟೇಜ್ ಹಿಡಿದು ಅದು ಮಾಗುವವರಿಗೆ ಔಷಧ ನಿಯಂತ್ರಣ ಮಾಡ್ಕೊಂತಾನೆ ಬಂದಾಗ ಮಾತ್ರ ತೊಗರಿ ಬರ್ತೈತಿ. ಅಂದ್ರೆ ರೋಗ ಬರದಿದ್ರು ಕೂಡ ನೀವು ಔಷಧಿ ಹಾಕ್ಲೇಬೇಕಾಗತ್ತ? ತೊಗರಿ ಮಾಡಿದ ಅದನ್ನ ಹೊಡಲೇಬೇಕದು. ಈಗ ದ್ರಾಕ್ಷಿಗೆ ನಾವು ಹೆಂಗ್ ಔಷಧ ಹೊಡಿತೇವೆ ಹಂಗ ತೊಗರಿಗೆ ಕೂಡ ಔಷಧ ಕಂಪಲ್ಸರಿ ಹೊಡಿಯಬೇಕು. ಯಾಕಂದ್ರೆ ಅವಾಗ ಈ ಕ್ಲೈಮೇಟ್ ಏನಿರ್ತದ, ಹುಳ ಆಗೋದು ಮಾಡ್ಕೊಯ್ದು ವಾತಾವರಣ ಇರ್ತದೆ, ಹುಳ ಹೆಚ್ಚಾಗ್ತದೆ. ಆ ಮಳೆಗಾಲ ಇರೋದ್ರಿಂದ ಮೂಡ್ಕೊಯ್ದು ವಾತಾವರಣ ಇರ್ತದೆ, ಅವಾಗ ಹುಳ ಆಗೇ ಆಗ್ತಾವ. ಹುಳ ಕಂಟ್ರೋಲ್ ಮಾಡಕ್ ಔಷಧ ಹೊಡಿಲೇಬೇಕು. ಜನಸಾಮಾನ್ಯರಲ್ಲಿ ನಾವು ತಿಳಿತೇವಂದ್ರೆ ಈ ರೈತರು ಕೀಟನಾಶಕದ ಬಳಕೆ ಜಾಸ್ತಿ ಮಾಡ್ತಾ ಇದ್ದಾರೆ, ಸರಿ ಪ್ರಮಾಣದಲ್ಲಿ ಮಾಡಿದ್ರೆ ಉತ್ತಮ, ಜಾಸ್ತಿ ಆಗ್ತಾ ಇದೆ ಅಂತ ಕೂಡ ಕೇಳಿ ಬರ್ತದೆ. ಇದ್ರ ಬಗ್ಗೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಈ ಬೇವಿನ ಎಣ್ಣೆ ಹೊಡಿಬಹುದು, ಹೊಂಗೆ ಎಣ್ಣೆ ಹೊಡಿಬಹುದು. ಅನಂತರ ಈಗ ಆಕಳ ಮೂತ್ರನ್ನ ಅದನ್ನ ಇದನ್ನ ನೆನೆಸಿಟ್ಟು ಅದರೊಳಗೆ ಆವಿಷ್ಕಾರಿ ಕೆಲವೊಂದು ಈ ಲೆಕ್ಕೆ ಅಂತವೆಲ್ಲ ಹಾಕಿ ಅದನ್ನ ನೆನೆಯಿಟ್ಟು ಅದನ್ನ ಹೊಡೆದ್ರೂ ಕೂಡ ಕಂಟ್ರೋಲ್ ಆಗುತ್ತೆ, ಹೊಡೆದು ಇದನ್ನ ಮಾಡಬಹುದು. ಆದ್ರೆ ದೊಡ್ಡ ಪ್ರಮಾಣ ಇರೋದ್ರಿಂದ ಅವೆಲ್ಲ ಈ ಮಾರ್ಕೆಟ್ನಾಗ ಇರುವಂತ ಔಷಧಿಗಳನ್ನ ಅದಕ್ಕೇನು ಕೊರೋಜಿನ್ ಅಂತೂ ಸೂಕ್ತವಾದ ಬೆಳೆ ಇದು. ಅದು ಕೊರೋಜಿನ್ ಹೊಡೆಯೋದ್ರಿಂದ 20 ದಿನ ಒಮ್ಮೆ ಹೊಡೆದ್ರೆ 8 ದಿನಕ್ಕೊಮ್ಮೆ ಹುಳ ಮತ್ತೆ ಆಗಿಬಿಡ್ತೈತೆ. ಅದು ಆ ಕೊರೋಜಿನ್ ಹೊಡೆದ್ರೆ 15-20 ದಿನ ತನ ಅದು ಕಂಟ್ರೋಲ್ ಕೆಪಾಸಿಟಿ ಐತಿ. ಆ ಕೊರೋಜಿನ್ 2 ಬೇಡ 3 ಸಲ ಹೊಡೆದ್ರೆ ಬೆಳೆ ಕಡೆಕ್ ಆಗಿಬಿಡುತ್ತೆ. ಈಗ ನಮ್ ಜಿಲ್ಲೆ ಅಂದ್ರೆ ಬಿಜಾಪುರ ಬಾಗಲಕೋಟೆಯಲ್ಲಿ ಯಾವ ರೀತಿ ಇದೆ ಈ ರೋಗಬಾಧೆ? ರೋಗಬಾಧೆ ಇದು ಕಾಮನ್ ಇರೋದೇ ರೀ. ಅದು ಅದು ಏನದ ಮೋಡ್ ಕೊಯ್ದು ವಾತಾವರಣ ಆದ ಕೂಡಲೇ ಹುಳ ಹುಟ್ಟಿ ಬಿಡ್ತೈತೆ. ಅದಕ್ಕೆ ಫ್ಲವರಿಂಗ್ ಸ್ಟೇಜ್ ಹಿಡ್ಕೊಂಡು ಅದು ಮೊದಲ ಮಗ್ಗ ಬರೋ ಮುಂದಾಗನೆ ಅಲ್ಲಿ ತತ್ತಿ ಇಡತೈತಿ. ಇದು ಅದನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ನಾವು ಬ್ಯಾಸಿಗೆ ಒಳಗೆ ಉಳುಮೆ ಮಾಡೋದ್ರಿಂದ ಅವು ಇದು ಕೋಶಗಳು ಸಾಯ್ತಾವ. ಮುಂದೆ ಮುಖಕ್ಕೆ ಬಲೆ ಇಟ್ಟು ಆನಂತರ ಔಷಧಗಳ ಕಂಟ್ರೋಲ್ ಮುಖಾಂತರ ಮಾಡಿದಾಗ ಮಾತ್ರ ಬೆಳೆ ಬರ್ತದೆ. ಅಕಸ್ಮಾತ್ ನಾವು ಔಷಧ ಹೊಡಿಲಿಕ್ಕಂದ್ರೆ ಏನೂ ಬರೋದಿಲ್ಲ, ಈಕನೇ ಬರೋದಿಲ್ಲ. ಮಟ್ಟ ಒಳ್ಳೆ ರೇಟ್ ಇದೆ ಅಂತ ಹೇಳಿದ್ರಿ, ರೇಟ್ ಚಲೋ ಇದೆ ಅಂತ ಹೇಳಿದ್ರಿ ತೊಗರಿಗೆ, ಅದ್ರ ಬಗ್ಗೆ ಮಾರಾಟದ ವ್ಯವಸ್ಥೆ ಬಗ್ಗೆ ಯಾವ ರೀತಿಯ ಇದೆ ಅಂತ ಹೇಳಿ. ಈಗ ಸರ್ಕಾರ ಏನ ಬೆಂಬಲ ಬೆಲೆ ಏನು ಘೋಷಣಾ ಮಾಡ್ಯದ, ಇದು ಕಂಟಿನ್ಯೂಸ್ ಇರಬೇಕು. ಕಂಟಿನ್ಯೂಸ್ ಇದ್ದಾಗ ಮಾತ್ರ ರೈತರಿಗೆ ಅದರ ಲಾಭ ತರ್ತೈತಿ. ಈಗ ನಾವು ಸರ್ಕಾರ ಪ್ಯಾರಲಲ್ ಆಗಿ ಈಗ ಮಾರ್ಕೆಟ್ನಾಗ ಖರೀದಿದಾರ ಏನ್ ಬರ್ತಾನಲ್ಲ, ಅವಾಗ ಈ ಸರ್ಕಾರ ಖರೀದಿ ಮಾಡ್ತಾರಂದಾಗ ಮಾರ್ಕೆಟ್ನಾಗ ಇಲ್ಲಿ ರೇಟ್ ಹೆಚ್ಚಾಗುತ್ತೆ. ಇರ್ಲಿಕ್ಕಂದ್ರ ಪೀಕ್ ಬಂದಾಗ ಏನದಲ್ಲ ಮಾರ್ಕೆಟ್ನಾಗ ಡೌನ್ ಮಾಡ್ತಾರ, ಅವ್ರು ಸ್ಟಾಕ್ ಮಾಡ್ಕೋತಾರ, ಮುಂದೇನೈತಿ ಇದು ಮಾಡ್ತಾರ. ಅದಕ್ಕೆ ಗ್ರಾಮೀಣ ಗೋಡೌನ್ಸ್ ಅಂತೇಳಿ ಒಂದು ಸ್ಕೀಮ್ ಇತ್ತು ಗೌರ್ಮೆಂಟ್ನಾಗ. ಆ ಗ್ರಾಮೀಣ ಗೋಡೌನ್ಗಳನ್ನು ಕಟ್ಟೋದ್ರಿಂದ ಇವ್ರ ರೈತರು ತಮ್ಮ ಇದ್ದಂತ ಮಾಲನ್ನ ಸ್ಟಾಕ್ ಮಾಡ್ಕೊಳಕ್ ಅನುಕೂಲ ಆಗ್ತದ. ಇವತ್ತು ಆನ್ಲೈನ್ ಟ್ರೇಡಿಂಗ್ ಮಾಡೋದ್ರಿಂದ ಇಡೀ ಈಗ ಡೆಲ್ಲಿ ಒಳಗೆ ಕೂತನು ಖರೀದಿ ಮಾಡಬಹುದು. ಆದ್ರೆ ಅದು ಇಲ್ಲೊಂದು ಅದು ಆನ್ಲೈನ್ ಟ್ರೇಡಿಂಗ್ ಇಂಟ್ರೊಡ್ಯೂಸ್ ಮಾಡಿಸಿದೀವಿ ನಾವು. ನಾನೇ APMC ಪ್ರೆಸಿಡೆಂಟ್ ಇದ್ದಾಗ ಏನಾಯ್ತಾ ಗ್ರೇಡಿಂಗ್ ಒಂದು ಸಮಸ್ಯೆ ಬರತ್ತೆ. ಸರ್ಕಾರ ಗ್ರೇಡರ್ ವ್ಯವಸ್ಥೆ ಮಾಡಿ ಇಂಥ ಕ್ವಾಲಿಟಿ ಇಂಥ ಬೀಜ ನಾವು ಎಲ್ಲೇ ಕೂತ್ ಖರೀದಿ ಮಾಡಿದ್ರು ಕೂಡ ಅದು ಅವ್ರಿಗೆ ಮುಟ್ಟುವಂಗ ವ್ಯವಸ್ಥೆ ಆಗಿ ರೈತಗೆ ಚೆಕ್ ಮುಖಾಂತರ ದುಡ್ಡು ಬರ್ತಂದ್ರ ಇದ್ರದ್ದು ಲಾಭ ತರ್ತೈತಿ. ಈಗ ತಮಿಳ್ನಾಡಿನ್ಯಾಗ ಸೇಲಂದಾಗ ಆಕ್ಚುಲಿ ನಮ್ದು ತೊಗರಿ ಏನೈತಲ್ಲ ಪೂರ್ತಿ ನಾವು ಬಿಜಾಪುರ ಮತ್ತು ಗುಲ್ಬರ್ಗ ಬೆಳೆದ್ರು ಇದನ್ನ ಮಾರ್ಕೆಟಿಂಗ್ ಏನ್ ಮಾಡ್ತಾರೆ ಸೇಲಂದಾಗ ಆಗತ್ತೆ. ಸೇಲಂದಾರ ಅದನ್ನ ಬ್ಯಾಳಿ ಮಾಡಿ ಮತ್ತೆ ಹೊಳೆ ಬೆಂಗಳೂರು ಕಳಿಸ್ತಾರೆ. ಆ ಕಳಿಸಿ ಆ ಬ್ಯಾಳಿ ಇಲ್ಲಿ ಉಪಯೋಗ ಆಗುತ್ತೆ. ಆದ್ರೆ ಅದನ್ನ ಸೇಲಂದವರು ಇಲ್ಲಿಂದ ಖರೀದಿ ಮಾಡಿ ಅದನ್ನ ಇಂಡಸ್ಟ್ರಿಯಲ್ ಬ್ಯಾಳಿ ಮಾಡಿ ಅದನ್ನೇನದಲ್ಲ ಮಾರ್ಕೆಟ್ ಮಾಡ್ತಾರೆ. ಇದು ನಿರಂತರವಾಗಿ ಎಲ್ಲ ಕಡೆ ಬೆಳೆಯಕ್ ಆಗಂಗಿಲ್ಲ. ಇದು ಕ್ಲೈಮೇಟ್ ಸೂಕ್ತವಾದ ಕ್ಲೈಮೇಟ್ ಇದ್ದಾಗ ಮಾತ್ರ ತೊಗರಿ ಬರ್ತೈತಿ. ಅದನ್ನ ಈಗ ತಮಿಳ್ನಾಡದವರು ಆ ಕಡೆ ಉತ್ತರ ಪ್ರದೇಶದವ್ರು ಬೆಳೆಯಕ್ ಆಗೋದಲ್ಲ ತೊಗರಿ, ಕೇವಲ ಗುಜರಾತ್ ಆನಂತರ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರಪ್ರದೇಶ ಇವು 4 ರಾಜ್ಯದಾಗ ಮಾತ್ರ ಬೆಳೆಯಕ್ ಸಾಧ್ಯ ಐತಿ, ಉಳ್ಕಾದವ್ರಿಗೆ ಆಗೋದಿಲ್ಲ. ಆದ್ರೆ ಥ್ರೂಔಟ್ ಇಂಡಿಯಾ ಇದು ತೊಗರಿ ಬೇಕು. ಅಂದ್ರೆ ತೊಗರಿಗೆ ಥ್ರೂಔಟ್ ಇಂಡಿಯಾ ಡಿಮಾಂಡ್ ಇದೆ, ಉತ್ತರ ಭಾರತದಲ್ಲಿ ಅಂತೂ ಜಾಸ್ತಿ ಇದೆ ಡಿಮಾಂಡ್. ಆದ್ರೆ ಬೆಳೆಸುವಂತದ್ದು ಗುಜರಾತ್ ಕರ್ನಾಟಕ ತಮಿಳ್ನಾಡು 4 ರಾಜ್ಯಗಳಲ್ಲಿ ಜಾಸ್ತಿಯಾಗಿ ಬೆಳೆಸಬಹುದು. ಇನ್ನು ತೊಗರಿ ಬೆಳೆ 80% ನಿಮ್ಮ ಜಮೀನು ತೊಗರಿ ಬೆಳೆ ಆಯ್ತು, 20% ಜಮೀನು ಅದನ್ನ ಏನ್ ಮಾಡ್ತಾ ಇದ್ರೆ ಅದರಲ್ಲಿ ನೀರಾವರಿ ಇದೆ ಇರೋದ್ರಿಂದ ನೀರುಳ್ಳಿ ಉಳ್ಳಿಗಡ್ಡೆ ಅಂತೀವಲ್ಲ ಅದನ್ನ ಬೆಳಿತೇವೆ. ಆನಂತರ ಮೆಕ್ಕೆಜೋಳ ಗೋಧಿ ಜೋಳ ಮತ್ತೆ ಉಪಯೋಗ ಮಾಡ್ತೀವಿ. ಮುಖ್ಯವಾದ ಬೆಳೆ ತೊಗರಿನೇ. ತೊಗರಿ ಬೆಳೆಸಬಹುದು ರೈತರು ಮುಂದೆ ಬರಬಹುದು ಅನುಕೂಲ ಇದ್ರೆ ಅವರಿಗೆ. ಈಗ ನಾವು ಬಿಎಸ್ಎಂಆರ್ ಒಂದು ವೆರೈಟಿ ಐತಿ, ಅದು ಲಾಂಗ್ ಟರ್ಮ್ ಯಾವಾಗಲೂ ತೊಗರಿ ಹೆಂಗಿರ್ಬೇಕಂದ್ರ ಶಾರ್ಟ್ ಡ್ಯೂರೇಷನ್ ತೊಗರಿ ಹಾಕಿದಾಗ ಮಾತ್ರ ಯಾವ ರೋಗ ರುಜಿ ಕಡಿಮೆ. ಲಾಂಗ್ ಡ್ಯೂರೇಷನ್ ನಾವು ತೊಗರಿ ಏನಾದ್ರೂ ಬೆಳೆದೇವಂದ್ರ ಅದಕ್ಕೆ ರೋಗ ಹೆಚ್ಚಾಗುತ್ತೆ. ಅದಕ್ಕೆ ರೈತರು ಅದನ್ನ ಮನಗಂಡ ಶಾರ್ಟ್ ಡ್ಯೂರೇಷನ್ ದಾಗ ಕಾಳು ಕಟ್ಟುದು ಮತ್ತು ಮಾಗೋದು ಅಂತಾವು ಯೂನಿವರ್ಸಿಟಿ ಅವ್ರು ರಿಸರ್ಚ್ ಮಾಡಿದ್ದ ಅವನ್ನು ತೊಗೊಂಡ್ ಬಂದು ಹಾಕಿದಾಗ ಮಾತ್ರ ರೈತರಿಗೆ ಫಾಯ್ದೆ ಆಗುತ್ತೆ. ಈಗ ನಾವು BSMR ಲಾಂಗ್ ಡ್ಯೂರೇಷನ್ 5-6 ತಿಂಗಳ ತನಕ ಹೋಗುತ್ತೆ. ಅವಾಗ ಒಳಗಿಂದ ಒಳಗ ಈ ಕಾಯಿ ಮ್ಯಾಲ್ ನೋಡಕ್ ಚೆನ್ನಾಗಿರುತ್ತೆ, ಒಳಗ ಅದ್ರೊಳಗ ಹುಳ ಆಗ್ಬಿಡುತ್ತೆ. ಅಂತ ಕಂಟ್ರೋಲ್ ಮಾಡಕ್ ಆಗೋದಲ್ಲ, ಅದು ಮೊದಲಿಂದ ಕಂಟ್ರೋಲ್ ಮಾಡಿದ್ರೆ ಮಾತ್ರ ತೊಂದರೆ. ಇದು ಕೃಷಿ ವಿಜ್ಞಾನ ಕೇಂದ್ರ, ಅಲ್ಲಿಯ ವಿಜ್ಞಾನಿಗಳು ಅವರ ಜೊತೆ ನಿಮಗೆ ಸಂಪರ್ಕ ಇದೆಯಾ? ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನೀವು ಹೋಗ್ತಾ ಬರ್ತಾ ಇರ್ತೀರಾ? ಈ ವಿಜಯಪುರ ಕೃಷಿ ವಿಜ್ಞಾನ ಕೇಂದ್ರಕ್ಕೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಅಲ್ಲಿಂದ ಗುಲ್ಬರ್ಗ ಭೀಮರಾಯನಗುಡಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಐತಿ, ಅಲ್ಲಿನ ಸೈಂಟಿಸ್ಟ್ಗಳು ಕಾಂಟ್ಯಾಕ್ಟ್ ಇದೆ, ಅವರು ನಮಗೆ ಬೇಕಾದ ಮಾರ್ಗದರ್ಶನ ಕೂಡ ಮಾಡ್ತಾರೆ. ಇನ್ನು ನೀವು ರೈತರಾಗಿ ಅಲ್ಲದೆ ಬೇರೆ ಏನ್ ಮಾಡ್ತಾ ಇದ್ರಿ? ರೈತರಾಗಿದ್ದೀರಿ ನೀವು, ಪ್ರವೃತ್ತಿ ಹೇಳಿ. ನಾನು ಇದೇ ಹಿಂದೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ರೈತರಿಗೆ ಯಾವ್ಯಾವ ಲಾಭ ತಟ್ಟಬೇಕಾದ್ರೆ ಬೆಳೆದ ಮುಖ್ಯ ಅಲ್ಲ, ಬೆಳೆದಂತ ಮಾಲಿಗೆ ದಾಣಿ ತಗೊಂಡು ಕ್ಯಾಶ್ ಆಗಿ ಪರಿವರ್ತನೆ ಮಾಡುತ್ತಾನು ರೈತರಿಗೆ ಇದು ಐತೆ. ಆ ಮಾರುಕಟ್ಟೆ ವ್ಯವಸ್ಥೆ ಮಾಡೋದು ಬಹಳ ಸೂಕ್ತ. ಬೆಳೆಸೋದಕ್ಕೆ ಸರಿಯಾದ ಧಾರಣೆ ಕೂಡ ಸಿಗ್ಬೇಕು ಅವರಿಗೆ, ಸಿಗಬೇಕು. ಆನಂತರ ಇಡಕ್ಕೆ ಬೇರೆ ವ್ಯವಸ್ಥೆ ಇರಬೇಕು. ಅದನ್ನ ಬೆಳೆದಿದ್ದೊಂದೇ ಮುಖ್ಯ ಅಲ್ಲ. ಇವತ್ತಿಗೂ ಕೂಡ ರೈತರು ಹೊಲದಾಗೆ ಅದಾವ ತೊಗರಿ, ಮನೆಯಾಗ ತಂದು ಹಚ್ಕೊಳಕ್ ಜಾಗ ಇಲ್ಲ ಅವ್ರಿಗೆ. ಅದಕ್ಕೆ ಸರ್ಕಾರ ಏನ್ ಮಾಡ್ತು, ಗ್ರಾಮೀಣ ಗೋಡೌನ್ಸ್ ಅಂತ ಹೇಳಿ ವ್ಯವಸ್ಥೆ ಮಾಡ್ತೀವಿ. ರಾಯಚೂರು ಡಿಸ್ಟಿಕ್ನ ನೀವು ಎಲ್ಲೆಲ್ಲಿ ಹೋಗ್ರಿ ಅಲ್ಲಿ ಕಾಣಿಸ್ತಾವ. ನಮ್ ಡಿಸ್ಟಿಕ್ ಅದು ಬರಲಿಲ್ಲ, ಈಗ ಬರೋದ್ರಾಗ ಈ ಕೇಂದ್ರ ಸರ್ಕಾರ ಬಂದ್ ಮಾಡ್ಯಾರ ಆ ಯೋಜನೆ, ಕೃಷಿ ಗ್ರಾಮೀಣ ಗೋಡೌನ್ಸ್. ಕೃಷಿ ಗ್ರಾಮೀಣ ಗೋಡೌನ್ ಬೇಕಂತ ಹೇಳ್ತಾ ಇದ್ರು, ಬೇರೆ ಜಿಲ್ಲೆಗಳಲ್ಲಿ ಇದೆ ಅಲ್ಲ, ಅದಕ್ಕಾಗಿ ನಿಮ್ಮ ಪ್ರಯತ್ನ ನಡೀತಾ ಇದೆಯಾ? ಸರ್ಕಾರ ಲೆವೆಲ್ ಜೋಡಿ ನಾವು ಕಾಂಟ್ಯಾಕ್ಟ್ನಾಗ ಇದೀವಿ. ಒಂದು ಕೇಂದ್ರ ಸರ್ಕಾರ ಅದನ್ನ ಯೋಜನೆ ಬಂದ್ ಮಾಡೈತಿ, ಅದನ್ನ ಚಾಲೂ ಮಾಡಿದ್ರೆ ರೈತರಿಗೆ ಬಹಳ ಅನುಕೂಲ ಆಗ್ತದೆ. ಗ್ರಾಮೀಣ ಗೋಡೌನ್ಸ್, ಆ ನಂತರ ಗೋಡೌನ್ ಇದ್ದು ಅಂದ್ರಾಗ ನಾವು ಬೆಳೆದಂತ ಮಾಲನ್ನ ಸೂಕ್ತವಾಗಿ ಇಟ್ಕೊಳಕ್ ಈಗ ಹೊಲದಾಗ ಅದಾವ. ನಮ್ಮ ಮನೆಯೊಳಗ ಸುಮಾರು ಈಗ 200-300 ಕ್ವಿಂಟಲ್ ಇಡಕ್ ಆಗೋದಿಲ್ಲ. ಅವಕ್ಕೊಂದ್ ಮತ್ತ ಅವನ್ ಇಡಬೇಕಾದ್ರೆ ನಾವು ಗೋಡೌನ್ ಇದಕ್ಕೆ ಹೋಗ್ಬೇಕು. ಅಲ್ಲಿ ಹೋದ್ರೆ ಈ ವೇರೋ ಸಿಗೋದು ಅಂದ್ರೆ ಅದಕ್ಕೆ ದುಡ್ಡು ಕೊಡ್ಬೇಕಾಗುತ್ತೆ. ಅದು ಮಾರ್ಕೆಟ್ ಬರುತ್ತಾನ ಇದನ್ನ ಮಾಡಕ್ಕೆ. ಸರ್ಕಾರ ಖರೀದಿ ಮಾಡ್ಬೇಕಂದ್ರ 25 ಕ್ವಿಂಟಲ್ ಅವ್ರ 5 ಎಕರೆ ಕಷ್ಟೇ ಇದನ್ನ ಮಾಡಿದಾರೆ, ಫಿಕ್ಸ್ ಮಾಡಿದಾರೆ. ಇದರಿಂದ ತೊಂದರೆ ಆಗ್ತದ ರೈತರಿಗೆ. ಇದು ಮೊದಲನೇದೇನದಲ್ಲ, ನಾವು ರೈತರು ಬೆಳೆದಂತ ಮಾಲನ್ನ ಖರೀದಿ ಮಾಡುವ ವ್ಯವಸ್ಥೆ ಇರಬೇಕು ಸರ್ಕಾರ ಮತ್ತು ಪ್ಯಾರಲಲ್ ಆಗಿ ಮಾರ್ಕೆಟ್ನಾಗ. ಎರಡೂ ಇದ್ದಾಗ ಮಾತ್ರ ರೈತರಿಗೆ ಸೂಕ್ತ ಬೆಲೆ ಸಿಗ್ತೈತೆ. ಗ್ರಾಮೀಣ ಗೋಡೌನ್ ಇದ್ರೆ ರೈತ ಅಲ್ಲಿ ಸ್ಟಾಕ್ ಮಾಡಿ ಇಡಬಹುದು, ಸೂಕ್ತ ಬೆಲೆಗೆ ಅದನ್ನು ಮಾರಾಟ ಮಾಡಬಹುದು. ಇನ್ನು ನಿಮ್ಮ ಕುಟುಂಬದಲ್ಲಿ ಎಷ್ಟು ಮಂದಿ ಇದ್ದಾರೆ? ನನ್ನ ಕುಟುಂಬದಾಗ ನನಗೆ 3 ಮಂದಿ ಹೆಣ್ಮಕ್ಳು, ಒಬ್ಬ ಗಂಡ್ಮಗ, ಅವನು ಹುಬ್ಳಿಯಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತಾನ, ಶಾಪ್ ಇದೆ. ಅಲ್ಲಿಂದ ಹೆಣ್ಮಕ್ಳು ಏನದ, ಒಬ್ಬಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಾಗ ಜಾಬ್ ಮಾಡ್ತಾಳ, ಇನ್ನೊಬ್ಬಕ್ಕೆ ಲಂಡನ್ ಆಗಿರ್ತಾಳ ಆಕೆ MBA ಮಾಡ್ಕೊಂಡು, ಇನ್ನೊಬ್ಬಕ್ಕೆ ಬಿಜಾಪುರದಾಗ ಅವ್ರದ್ದು ಬಿಸ್ನೆಸ್ ಮಾಡ್ತಾರ ಅವ್ರ ಹಸ್ಬೆಂಡ್ ಪೆಟ್ರೋಲ್ ಪಂಪ್ ಇದು. ಅಲ್ಲಿಂದ ನಮ್ಮ ಫ್ಯಾಮಿಲಿ ಒಳಗೆ ನಾವು 4 ಮಂದಿ ಬ್ರದರ್ಸ್ ಇದ್ರು, ಎಲ್ಲರೂ ಒಂದೊಂದು ಬೆಂಗಳೂರಾಗ ಒಂದಿಬ್ರು ಇರ್ತಾರೆ, ಊರಾಗ ಇಬ್ರು. ಈಗ ನೀವು ಎಷ್ಟು ಓದಿದ್ರಿ? ಬಿಕಾಂ ಡಿಪ್ಲೊಮಾ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ನೀವು ಬಿಕಾಮ್ ಮತ್ತೆ ಡಿಪ್ಲೊಮಾ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿ ಕೂಡ ನೀವು ರೈತರಾಗಿ ಒಕ್ಕಲ್ತನ ಎಲ್ಲ ಮಾಡಿದಿರಿ, ಈ ನಿಮ್ಮ ಮಕ್ಕಳು ಇದನ್ನ ಮುಂದುವರಿಸ್ತಾರ? ಅವ್ರಿಗೆ ಯಾರಿಗೆ ಇಂಟ್ರೆಸ್ಟ್ ಐತೆ ಅವ್ರು ಮುಂದುವರಿಸ್ತಾರ. ಈಗ ನಮ್ಮ ಸೊಸೆ ನಮ್ಮ ಬ್ರದರ್ ಮಗನ ಹೆಂಡತಿ ಅಕ್ಕಿ ಸಾಫ್ಟ್ವೇರ್ ಇಂಜಿನಿಯರ್, ನಾವು ಈಸ್ ವರ್ಕಿಂಗ್ ಇನ್ ಅಮೆರಿಕ. ಅಕ್ಕಿಯನ್ನು ಬಿಟ್ಟು ಬಂದು ಇಲ್ಲಿ ಅಂಜೂರ್ ಮಾಡಕತ್ತಾಳ ಗುಲ್ಬರ್ಗದಾಗ. ಅವ್ರದ್ದು 750 ಎಕರೆ ಜಮೀನಿದೆ, ಅದರೊಳಗೆ ಅಂಜೂರ್ ಮಾಡೋದು. ಆಕೆ ಇದನ್ನ ಮಾಡಿಕೊಂಡು ಅಂಜೂರ್ ಬೆಳಿಲಕ್ಕ ಪ್ರಯತ್ನ ಮಾಡ್ತಾಳೆ. ಆಕೆ ಇಂಟ್ರೆಸ್ಟೆಡ್ ಇನ್ ಅಗ್ರಿಕಲ್ಚರ್. ಆಕೆ ಗಂಡಗ ಇವತ್ತು ಅವನು ಸಾಫ್ಟ್ವೇರ್ ಇಂಜಿನಿಯರ್, ಅವನಿಗೆ 2 ಕೋಟಿ ರೂಪಾಯಿ ಪೇಮೆಂಟ್ ಪರ್ ಇಯರ್ ಪರ್ ಎನಮ್. ಅಂದ್ರೆ ಅಗ್ರಿಕಲ್ಚರ್ದಾಗ ಇಂಟ್ರೆಸ್ಟ್ ಐತೆ ಆಕೆ. ಅಂಜೂರು ಮತ್ತು ಇವು ಹಾರ್ಟಿಕಲ್ಚರ್ ಕ್ರಾಪ್ಸ್ ಬೆಳಿಬೇಕನ್ನೋ ಉದ್ದೇಶದಿಂದ ಅಮೆರಿಕ ಬಿಟ್ಟು ಬಂದಾಳ. ಅಂದ್ರೆ ಎಲ್ಲರೂ ಓದಿ ಹಳ್ಳಿ ಬಿಟ್ಟು ಪೇಟೆಗೆ ಹೋದ್ರೆ ಮತ್ತೆ ಏನ್ ಕತೆ, ಜಮೀನಿನ ಏನ್ ಕತೆ, ಕೃಷಿ ಬದುಕಿನ ಏನ್ ಕತೆ ಅಂತ. ಮೊದಲ ದಡ್ರ ಒಕ್ಕಲ್ತನ ಅಂತಿದ್ರು, ಈಗ ಶಾಣ್ಯರ ಒಕ್ಕಲ್ತನ ಮಾಡ್ಬೇಕಾಗ್ಯದ. ಮೊದಲಿಗೆ ಈಗ ಒಕ್ಕಲ್ತನದೊಳಗೆ ಬಹಳ ಡಿಫ್ರೆನ್ಸ್ ಅವ. ಮೊದಲ ದಡ್ರ ಯಾರು ಇದ್ರಿಂದ ಒಕ್ಕಲ್ತನ ಮಾಡಕ್ ಹಚ್ತಿದ್ರು, ಈಗ ಹಂಗಿಲ್ಲ. ಯಾರು ಗ್ರಾಜುಯೇಟ್, ಯಾರು ಅನುಭವ ಇರ್ತೈತಿ. ಈ ಸರ್ಕಾರ ನೌಕರ ನಾವು 8 ತಾಸು ಹೆಂಗ್ ದುಡಿತೀವಿ ಹಂಗ ಇಲ್ಲೇ ದುಡಿದ್ರೆ ನಮ್ ಪಗಾರ ಹೊಂಟೈತಿ, ಅದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಅದಕ್ಕೆ ನೇಚರ್ ಸಾಥ್ ಕೊಡಬೇಕು ಮತ್ತು ಸರ್ಕಾರ ಕೊಡಬೇಕು. ಈಗ ಏನದಲ್ಲ, ಯಾವೇ ಬೆಳೆ ಬೆಳೆದ್ರು ಕೂಡ ಮೊದಲೇನಂದು ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ರೇಟ್ ಹೆಚ್ಚು ಕಡಿಮೆ ವೇರಿಯೇಷನ್ಸ್ ಹಾಕಿದ್ದು. ಈಗ ಹಂಗಿಲ್ಲ, ಸರ್ಕಾರದ ನೀತಿ ಮೇಲೆ ಇವತ್ತು ರೇಟ್ ವೇರಿಯೇಷನ್ಸ್ ಆಗ್ತಾ. ಇವತ್ತು ಇಂಪೋರ್ಟ್ ಮಾಡ್ಕೊಂಡ್ರು ತೊಗರಿ, ಇಂಪೋರ್ಟ್ ಮಾಡ್ಕೊಂಡ್ರಂದ್ರೆ ನಮ್ ಬೆಲೆ ಬೀಳ್ತಾವ. ನಮಗೆ ಎಕ್ಸಿಸ್ ತೊಗರಿ ಇದ್ದಾಗ ನೀವು ಖರೀದಿ ಮಾಡಿ ಎಕ್ಸ್ಪೋರ್ಟ್ ಮಾಡಿದ್ರೆ ಆಟೋಮೆಟಿಕ್ ದಾಣಿ ಹೆಚ್ಚಾಗುತ್ತೆ. ಈಗ ನಾವು ಸರ್ಕಾರ ಏನು ಮಾಡಿಲ್ಲ ಅಂದ್ರಲ್ಲ, ಸರ್ಕಾರನೇ ಈಗ ಮೇನ್. ಸರ್ಕಾರದ ನೀತಿ ಮೇಲೆ ಇವತ್ತು ಧಾರಣೆಗಳು ನಿಂತಾವ. ಈಗ ಉಳ್ಳಿಗಡ್ಡಿ ಇಂಪೋರ್ಟ್ ಮಾಡ್ಕೊಂಡ್ರೆ ಇಲ್ಲಿ ಧಾರಣೆ ಬೀಳುತ್ತೆ, ಎಕ್ಸ್ಪೋರ್ಟ್ ಮಾಡಿದ್ರೆ ಧಾರಣೆ ಹೆಚ್ಚಾಗುತ್ತೆ. ಈಗ ರೈತರ ಕೈಯಾಗ ಏನು ಇಲ್ಲ, ಈಗ ಡಿಮಾಂಡ್ ಅಂಡ್ ಸಪ್ಲೈ ಇದೆ. ನ್ಯಾಷನಲ್ ಮಾರ್ಕೆಟ್ ವರ್ಲ್ಡ್ ಮಾರ್ಕೆಟ್ ಆದಾಗ ಯಾವುದೇ ದೇಶದಿಂದ ಟ್ರಾನ್ಸ್ಪೋರ್ಟೇಶನ್ ಈಸಿ ಆಗ್ಯದ, ಯಾವ ಬೇಕಾದ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡ್ಬಿಡ್ತಾರ ಎಂಟು ಹತ್ತಿಂದಾಗ. ಈಗ ಆ ಧಾರಣೆ ಇದನ್ನ ಸರ್ಕಾರ ಅಗದಿ ಕೂಲಂಕುಷ ವಿಚಾರ ಮಾಡಿ ಯಾವಾಗ ರೈತರು ಲಾಸ್ ಆಗ್ಬಾರ್ದು ಇದು ಆಸ್ ಎ ಇಂಡಸ್ಟ್ರಿ ಅಂತ ಹೇಳಿ ಟ್ರೀಟ್ ಮಾಡಿ ಇವತ್ತು ಸರ್ಕಾರ ಏನಾದರೂ ತೀರ್ಮಾನ ತಗೊಂಡ್ರ ಈಗ ಈ ಕ್ಯಾಲಿಫೋರ್ನಿಯಾ ಆಗಲಿ ಬೇರೆ ದೇಶಗಳಲ್ಲಿ ಉತ್ಪನ್ನ ಮಾಡ್ತಾರಲ್ಲ ಅವರೆಲ್ಲ ಅದನ್ನು ಅದಕ್ಕಿಂತ ಹೆಚ್ಚು ನಾವು ಮಾಡ್ಬೋದು ಇಲ್ಲಿ. ಆದರೆ ಸರ್ಕಾರ ಅದಕ್ಕೆ ಸಾಥ್ ಕೊಡ್ಬೇಕು, ಕೊಟ್ಟಾಗ ಮಾತ್ರ ಅನುಕೂಲ. ನೀವು ಪದವೀಧರಾದರೂ ಕೂಡ ಬಿಕಾಂ ಮಾಡಿದ್ರಿ, ಡಿಪ್ಲೊಮಾ ಕೂಡ ಮಾಡಿದವರು, ಹಳ್ಳಿಯಲ್ಲಿ ನಿಂತು ನಿಮ್ಮ ಜಮೀನಲ್ಲಿ ವ್ಯವಸಾಯವನ್ನು ಮುಂದುವರೆಸಿದ್ರಿ. ರಾಮನಗೌಡ ಭೀಮನಗೌಡ ಪಾಟೀಲ್ ಹೆಬ್ಬಾಳ್ ಅವರೇ, ನಮ್ಮ ಜೊತೆಯಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಹೆಬ್ಬಾಳದ ಪ್ರಗತಿಪರ ರೈತರಾದ ರಾಮನಗೌಡ ಭೀಮನಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನವೀನ್ ಕುಮಾರ್ ಕದ್ರಿ. ಈಗ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮದ ಶ್ರೀಮತಿ ಸೋನವ್ವ ಭೋಜಪ್ಪಗೋಳ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದ. ರೋದ್ರಾಣಿ ರಮೇ ಓಂಕಾರ ರೂಪಿಣಿ ಬಾ. ಕೇಳುಗರೆ, ವಿಜಯಪುರದ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರಿಂದ ಬಂದಿರುವ ಪ್ರಕಟಣೆ ಇಲ್ಲಿದೆ. ಬೆಂಗಳೂರಿನ ಭಾರತೀಯ ಸ್ಟೇಟ್ ಬ್ಯಾಂಕ್ನಿಂದ ಸೆಕ್ಯೂರಿಟಿ ಗಾರ್ಡ್ ಹುದ್ದೆಗಳಿಗಾಗಿ ಅರ್ಹ ಮಾಜಿ ಸೈನಿಕರ ಕುರಿತ ಮಾಹಿತಿ ಕೇಳಲಾಗಿದೆ. ಇಲಾಖೆಯು ಮಾಜಿ ಸೈನಿಕರ ಜ್ಯೇಷ್ಠತಾ ಪಟ್ಟಿಯನ್ನು ತಯಾರಿಸಿದ್ದು ಅದನ್ನು ಕಚೇರಿಯ ಸೂಚನಾ ಫಲಕದಲ್ಲಿ ಪ್ರದರ್ಶಿಸಲಾಗಿದೆ. ಅಭ್ಯರ್ಥಿಗಳು ಈ ಪಟ್ಟಿಯನ್ನು ಪರಿಶೀಲಿಸಿ ಸ್ಪಷ್ಟೀಕರಣ ಪಡೆದುಕೊಳ್ಳಲು ಅಕ್ಟೋಬರ್ 25 ಮತ್ತು 26ರಂದು ಅವಕಾಶ ಕಲ್ಪಿಸಲಾಗಿದ್ದು ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಎಂದು ಉಪನಿರ್ದೇಶಕರು ಮನವಿ ಮಾಡಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಇನ್ನೀಗ ಕೇಳಿ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮದ ಶ್ರೀಮತಿ ಸೋನವ್ವ ಭೋಜಪ್ಪಗಳವರಿಂದ ಇನ್ನೊಂದು ಚೌಡ್ಕಿ ಪದ. ಬರವರು ಜಾನ ನಿನ್ನ ದಾರಿ